कानून का ज्ञान सब तक पहुंचाएंगे, जागृति से न्याय का रास्ता दिखाएंगे, जागरूकता होगी हर द्वार, न्याय की रोशनी फैले अपार। नालसा का जागृति यूनिट मुफ्त कानूनी सेवाओं के बारे में कानूनी सहायता के लिए कॉल करें 1500 पर। ಅಜ್ಜಾ ಇದು ಯಾವ ಗಿಡ? ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ. ಅಜ್ಜಾ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಯಾಕೆ? ಇದು SMS ಸ್ಕ್ಯಾಮ್, ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ. ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಶ್ರೋತೃ ಬಾಂಧವರೇ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಡಾಡಿದವೋ ಚಂದ್ರಮನೆ, ಹಾಡದ ಕತ್ತಲ ಗವಿಗೆ ಕಣ್ಣಾದೆ ಎಲ್ಲೋ ನೀನು. ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ಜನಪದ ಸಂಗೀತ. ಬಾಗಲಕೋಟೆಯ ನವನಗರದ ವೆಂಕಪ್ಪ ಅಂಬಾಜಿ ಸುಗತೇಕರ್ ಹಾಗೂ ಸಂಗಡಿಗರಿಂದ ಗೊಂದಲಿ ಪದ. ಶ್ರೇಷ್ಠ ಮಾನವ ಜನ್ಮ ತೊಟ್ಟ ಬಂದ ಮೇಲೆ ಹಿಂದ ದುಡಿಯಾಕ ಕಲಿ, ಶ್ರೇಷ್ಠ ಮಾನವ ಜನ್ಮ ತೊಟ್ಟ ಬಂದ ಮೇಲೆ ಹಿಂದ ದುಡಿಯಾಕ ಕಲಿ, ನಿಷ್ಠಿಲಿಂದ ದುಡಿಯಾಕ ಕಲಿ, ಕಟ್ಟೆ ಕಡೆ ಜನ್ಮ ನಷ್ಟ ಆಗದಂಗ ಶಿಷ್ಟಾಚಾರ ಮನಸಿಟ್ಟ ಕಲಿ, ಕಟ್ಟೆ ಕಡಿ ಜನ್ಮ ಆದರಂಗ ಸೃಷ್ಟಾಚಾರ ಮನಸಿಟ್ಟ ಕಲಿ, ಸೃಷ್ಟಾಚಾರ ಮನಸಿಟ್ಟ ಕಲಿ, ಕರ್ತ ಬ್ರಹ್ಮ ಕೊಟ್ಟ ಕಳಜಾನ ಮರತೆಗೆ, ಕರ್ತ ಬ್ರಹ್ಮ ಕೊಟ್ಟ ಕಳಜಾನ ಮರತಕ್ಕೆ ತಿರುಗಿ ಬಾರದಂತ ದಾರಿಯ ಕಲಿ, ತಿರುಗಿ ಬಾರದಂತ ದಾರಿಯ ಕಲಿ, ಕರ್ತ ಬ್ರಹ್ಮ ಕೊಟ್ಟ ಕಳಶಾನ ಮರತಕ್ಕ ತಿರುಗಿ ಬಾರದಂತ ದಾರಿಯ ಕಲಿ, ತಿರುಗಿ ಬಾರದಂತ ದಾರಿಯ ಕಲಿ, ಅರ್ಥ ಅರಿಯದಂಗ ಮರತ ಮರಿಯದಂಗ, ಅರ್ಥ ಅರಿಯದಂಗ ಮರತ ಮರಿಯದಂಗ, ಗುರುತ ಮಾಡಿ ಗುರ ಬಿಟ್ಟ ಕಲಿ, ಏ ಗುರುತ ಮಾಡಿ ಗುರಿ ಇಟ್ಟ ಕಲಿ, ಮಾಡಿ ಗುರಿ ಇಟ್ಟ ಕಲಿ, ಚೌರಾಯಿಸಿ ಫೇರಿ ತಿರಗಿ ಬಂದ, ಚೌರಾಯಿಸಿ ಫೇರಿ ತಿರಗಿ ಬಂದ ಮೇಲೆ, ಚೌರಾಯಿಸಿ ಫೇರಿ ತಿರಗಿ ಬಂದ ಮೇಲೆ ಗುರುವಿಲಿಂದ ನಿಜ ಆರುವ ಕಲಿ, ಗುರುವಿಲಿಂದ ಆರುವ ಕಲಿ, ಏ ಅರುವ ಬಂದ ಮೇಲೆ ಗುರುವ ಗಿರಿಗೆ ಶಿರವು ಬಾಗಿ ನಡೆಯಕ್ಕೆ ಕಲಿ, ಶಿರವು ಬಾಗಿ ನಡೆಯಕ್ಕೆ ಕಲಿ, ಅರುವ ಬಂದ ಮೇಲೆ ಗುರುವ ಹಿರಿಯರಿಗೆ ಶಿರವು ಬಾಗಿ ನಡೆಯಕ್ಕೆ ಕಲಿ, ನೀನು ಶಿರವು ಬಾಗಿ ಯಕ್ಕೆ ಕಲಿ, ತಾಯಿ ತಂದಿಗಿಂತ ದೊಡ್ಡ ದೇವರಿಲ್ಲ, ತಾಯಿ ತಂದೆಗಿಂತ ದೇವರಿಲ್ಲ, ಅವರ ಸೇವಾ ಮಾಡುವ ಕಲಿ, ಎಲ್ಲ ಕಡೆದಿದ್ದ ದೇವರದವು ಜಗದಾಗ, ತಾಯಿ ತಂದೆಗಿಂತ ದೊಡ್ಡ ದೇವರ ಅವರ ಸೇವಾ ಮಾಡುವ ಕಲಿ, ಶಿವ ಕೊಟ್ಟೆ ಕಾಲಕ್ಕ ಮುಚ್ಚೆ ಇಡದವೆ ದಾನ ಧರ್ಮ ಮಾಡುವ ಕಲಿ ಶಿವ ಕೊಟ್ಟೆ ಕಾಲಕ್ಕ ಮುಚ್ಚೆ ಇಡದವೆ ದಾನ ಧರ್ಮ ಮಾಡುವ ಕಲಿ ಏ ದಯಾ ಮಾಯಾ ಅನ್ನೋದುವ ಕಲಿ ಸಂಬ ಕೊಟ್ಟನೆಂದು